ಯಾರು ಕೃಷಿಕರಿದ್ದಿಲ್ಲ, ಆದ್ರೆ ನೀವು ಅದನ್ನ ABCD ಅಂತ ಶುರು ಮಾಡಿದ್ರಲ್ಲ, ಅದು ನಿಜವಾಗಿ ಕೂಡ ಸ್ಟಾರ್ಟಿಂಗ್ ಫ್ರಮ್ ದ ಸ್ಕ್ರಾಚ್ ಅಂತಾರಲ್ಲ, ಅಲ್ಲಿಂದ ಎತ್ತರ ಮಟ್ಟಕ್ಕೆ ಬೆಳೀಲಿಕ್ಕೆ ಅದು ಒಂದ್ ರೀತಿ ಅದು ಅವಕಾಶನೇ ಕೊಡ್ತೀನಿ ನಿಮಗೆ. ಅಂದ್ರೆ ಮೊದಲು ಎಲ್ಲಾನು ಕಲಿತು ಮಾಡೋದೇನಿದೆಲ್ಲ ಅದು ನೀವು ಬೇಗ ಅರ್ಥ ಮಾಡ್ಕೊಂಡ್ರಿ. ಇವತ್ತಿನ್ನೂ ಎಷ್ಟೋ ಜನ ಅರ್ಥ ಮಾಡ್ಕೊಳ್ಳೋದಿಲ್ಲ, ಅದು ಬಿಸ್ನೆಸ್ ತೆಗೆದುಕೊಂಡ್ರೆ ಮಾತ್ರ ಅದು ವಿಚಾರ ಬರ್ತದೆ. ತರಕಾರಿ ಒಳಗೆ ನಿಮ್ಗೆ ಲಾಭ ಬೇಕಾಗಿಲ್ಲ, ದಾರಿ ಒಳಗೆ ಹೋಗೋದು ಕಷ್ಟ, ಆಮೇಲೆ ದಾರಿ ನಿಮ್ ಹೊಲಕ್ಕೆ ದಾರಿ ಸರಿ ಇಲ್ಲ, ಆಮೇಲೆ ಈ ಕಬ್ಬಿನ ಒಳಗೆ ಅಂದ್ರೂ ಅಲ್ಲಿ ಯಾರು ಬಹಳ ಲಾಭ ಇಲ್ಲ, ಲಾಭಾಂಶ ಇಲ್ಲ. ನೀವು ಬೇಗ ಅರ್ಥ ಮಾಡ್ಕೊಂಡ್ರಿ, ಬೇಗ ಅರ್ಥ ಮಾಡ್ಕೊಂಡು ನಿಮ್ಮ ಜೀವನವನ್ನು ಅದ್ಲಿ ಬದ್ಲಿ ಮಾಡ್ಕೊಂಡು. ಅಂದ್ರೆ ಮುಖ್ಯವಾಗಿ ಅಂತಂದ್ರೆ ರೈತ ಬಾಂಧವರೇ, ನಮ್ಮ ಒಂದು ಇತಿಮಿತಿಗಳನ್ನು ಅರ್ಥ ಮಾಡ್ಕೊಳ್ಬೇಕು, ಮತ್ತೆ ನಾವು ಮಾಡುವಂತ ಒಂದು ಕೃಷಿ ಏನಿದೆಲ್ಲ ಅದ್ರ ಇತಿಮಿತಿಯನ್ನು ಕೂಡ ನಾವು ಅರ್ಥ ಮಾಡ್ಕೊಂಡಿರ್ಬೇಕು. ಅದರಲ್ಲಿ ಹೆಚ್ಚು ಲಾಭ ಇದ್ರೆ ಮಾತ್ರ ಮುಂದುವರಿಬೇಕು, ಇಲ್ಲದೆ ಹೋದ್ರೆ ಬದಲಾವಣೆ ಮಾಡ್ಕೊಳ್ಬೇಕು. ಬದಲಾವಣೆ ಜಗಳ ನಿಯಮ ಆಗಲೇಬೇಕು, ಬದಲಾವಣೆ ಮಾಡಲೇಬೇಕು. ಇದನ್ನ ನಮ್ಮೆಲ್ಲ ರೈತ ಬಾಂಧವ ಅರ್ಥ ಮಾಡ್ಕೊಳ್ಳಿ ಅಂತ ಆಶೆ ಮಾಡ್ತಾ ಕೃಷಿ ಯಶಸ್ವಿ ಬದುಕನ್ನ ಮುಂದುವರ್ಸೋಣ. ಈಗ ಬಸವರಾಜ್ ಅವರೇ, ನೀವು ರೇಷ್ಮೆ ಕೃಷಿ ಬಗ್ಗೆ ನೀವು ಆಸಕ್ತಿ ವಹಿಸಿದ್ರಿ, ಅಲ್ಲಿ ಆರಂಭಕ್ಕೆ ಸವಾಲುಗಳು ಹೇಗೆ ಬಂದವು, ಮತ್ತೆ ಅವುಗಳನ್ನು ನೀವು ಹೇಗೆ ಜಯಿಸಿದ್ರಿ? ಅಲ್ಲೇ ತೊಂದರೆಗಳು ಬಂದವ್ರು ನಮಗೆ, ಆದ್ರೆ ಅವ್ರು ನಮಗೆ ಅನುಭವ ಮಾಡಿದ್ವು. ಏನಂದ್ರೆ ಧಾರವಾಡ ತಾಲೂಕಿನ ಫಸ್ಟ್ ರೇಷ್ಮೆ ಪ್ಲಾಂಟೇಷನ್ ಮಾಡಿದ್ದೆ ನಾನು. ಆ ಕಡ್ಡಿ ಸದ್ಯ ಸಿಗ್ತಿದ್ದಲ್ಲ ನನಗೆ, ಎಲ್ಲಿಂದ ತಂದು ಹಚ್ಬೇಕಂತೇಳಿ. ಅವಾಗ ಎಲ್ಲೆಲ್ಲೋ ಏನೇನೋ ಮಾಡಿ ಅವ್ರು ಡೆಮೋನ್ಸ್ಟ್ರೇಷನ್, ಅವಾಗ ರೇಷ್ಮೆ ಇಲಾಖೆದೊಳಗ ಸಿಬ್ಬಂದಿ ಜಾಸ್ತಿ ಇತ್ತು. ಅವ್ರು ಡೆಮೋನ್ಸ್ಟ್ರೇಷನ್ ಅಲ್ಲಿ ಹೋಗಿ ಇಲ್ಲಿ ತೊಗೊಂಬಂದು ಮಾಡಿ ಏನೋ ಅಂತ ಮಾಡಿ ಕಾಸು ಅವ್ರು ನಮ್ಗೆ ನಾಟಿ ಮಾಡಿದ್ವಿ. ನಾಟಿ ಮಾಡಿದ್ಮೇಲೆ ಇಲ್ಲಿ ಮತ್ತು ಇನ್ವೆಸ್ಟ್ಮೆಂಟ್ ಬಂತು. ಇಲ್ಲಿ ಮತ್ತು ಇನ್ವೆಸ್ಟ್ಮೆಂಟ್ ಬೇಕೇ, ಇಲ್ಲಿ ಏನಿದ್ದಕ್ಕೆ ಬೇಕು, ಶೆಡ್ಡಿಗೆ ಇನ್ವೆಸ್ಟ್ಮೆಂಟ್ ಬೇಕು. ನಾವು ಶೆಡ್ ಹಾಕ್ಬೇಕಲ್ಲ, ಅದಕ್ಕೆ ರೇಷ್ಮೆ ಮನೆ ಕಟ್ಕೋಬೇಕಲ್ಲ, ಅದಕ್ಕೊಂದು ಇನ್ವೆಸ್ಟ್ಮೆಂಟ್ ಬೇಕಾಯ್ತು. ನಮ್ಮ ಹತ್ತಕ್ಕೆ ಇನ್ವೆಸ್ಟ್ಮೆಂಟ್ ಇದ್ದಿಲ್ಲ ನಿಜವಾಗ್ಲೂ. ನಾವು ಏನು ಮಾಡಿದ್ವಿ, ಫಸ್ಟ್ಗೆ ಅಲ್ಲೇ ಸಿಗುವಂಥ ಕಚ್ಚಾ ವಸ್ತುಗಳನ್ನು ತೊಗೊಂಡು ಒಂದು ಜೋಪಡಿ ಮಾಡಿದ್ವಿ. ಅಂದರೆ ನಿಮ್ಗೆ ಗುಡಿಸ್ಲಾ ಅಂತಾರೆ ನಮ್ಮ ಕನ್ನಡದಲ್ಲಿ, ಆ ಗುಡಿಸ್ಲಾ ಮಾಡಿ ಅದರೊಳಗೆ ಸ್ವಲ್ಪ ಒಂದು ಎರಡು ಬೆಳೆ ತೆಗೆದೀವಿ ನಾವು. ನಾವು ರೇಷ್ಮೆ ಕೃಷಿಯನ್ನು ಪ್ರಾರಂಭಿಸಿದ ಉದ್ದೇಶ ಪ್ರತಿ ತಿಂಗಳ 5,000 ರೂಪಾಯಿ ಬಂದ್ರೆ ಸಾಕಂತ ಮಾಡಿದ್ದ. ಅದು ಅಂದ್ರೆ ನಮ್ಮ ತಮ್ಮಗೆ 2,500 ರೂಪಾಯಿ, ನನಗೆ 2,500 ರೂಪಾಯಿ. ನೀವು ಲೆಕ್ಕ ಹಾಕ್ರಿ, 2004 ಬೇಲೂರು ಫ್ಯಾಕ್ಟ್ರಿ ಒಳಗೆ 3,000 ರೂಪಾಯಿ 2,500 ರೂಪಾಯಿ ಪೇಮೆಂಟ್ ಇತ್ತು. ಹೌದು, ಅಷ್ಟೇ ಸಾಕಂತ ಮಾಡಿದ್ದೆ ನಾವು. ಅದು ಅಭಿವೃದ್ಧಿ ಎಲ್ಲಿಗೆ ತಂತು ಅಂತಂದ್ರೆ, ಇವತ್ತು ಎವ್ರಿ ಮಂತ್ ಪ್ರತಿ ತಿಂಗಳ ಖರ್ಚು ವೆಚ್ಚ ಎಲ್ಲ ತೆಗೆದು 150,000 ಮೇಲಿದೆವಲ್ಲ ಹೊರತು ಒಳಗಿಲ್ಲ. ಅಷ್ಟೊಂದು ನಮಗೆ ಅಭಿವೃದ್ಧಿ, ಅದೇನ ಜಾಸ್ತಿ ಆಯ್ತು. ನಂತರ ಏನಾಯ್ತು, ನಾನ್ ರೇಷ್ಮೆ ಕೃಷಿ ಮಾಡುವ ಫಸ್ಟ್ ಬಂದಿದ್ದೆ ನನ್ನ ಮಾರ್ಕೆಟ್. ಮಾರ್ಕೆಟ್ ಹೆಂಗ್ ಬಂತು ಅಂತಂದ್ರೆ, ಇಲ್ಲೇ ರಾಯಪುರಕ್ಕೆ ಮಾರ್ಕೆಟ್ ಇತ್ತು. ಆ ಗೂಡು ತಗೊಂಡು ಹೋಗ್ತಿದ್ದೆ, ಅಲ್ಲಿ ಕೊಡ್ತಿದ್ದೆ, ಅವ್ನು ಕೊಟ್ಟಷ್ಟು ತೊಗೊಂಡ್ಬರ್ಬೇಕು. ಅವಾಗ ಎಷ್ಟು, ಅವನು 8-10,000 ರೂಪಾಯಿ ಕೊಡ್ತಿದ್ದ ನನ್ಗೆ. ಅವಾಗ 100, 120, 130 ರೂಪಾಯಿ ಒಂದು ಕೆಜಿ ಗೂಡು ಮಾರ್ತಿತ್ತು. ಒಂದು ಕ್ವಿಂಟಲ್ ಗೂಡು ತಗದ್ನಿ ಅಂತಂದ್ರೆ ಒಂದು 12-13,000 ರೂಪಾಯಿ ಕೊಡ್ತಿದ್ದ. ಅವ್ನು ಕೊಟ್ಟಿದ್ದೆ ನನಗೆ, ಅಷ್ಟೇ ನಾನು ಸುಮ್ಮನಾಗಬೇಕು. ಆದ್ರೆ ನನ್ನ ಲಾಭ ನನ್ನ ಖರ್ಚು ವಿಚಾರ ಮಾಡಿದ್ರೆ ಅದ್ರಾಗ ನನಗೇನು ಉಳಿಲಿಲ್ಲ. ಆದ್ರೆ ರೇಷ್ಮೆ ಕೃಷಿ ತಪ್ಪಲ್ಲ, ನಾ ಮಾಡ್ತಾ ಇರುವ ವಿಧಾನ ತಪ್ಪು. ಏನ್ ಮಾಡಿದೆ, ನಾನು ಆ ಗೂಡು ತಗೊಂಡು ರಾಮನಗರಕ್ಕೆ ಹೋದೆ, ಬೆಂಗಳೂರಿಗೆ. ಬೆಂಗಳೂರಿಗೆ ಅಷ್ಟೇ ಗೂಡು, ಅಷ್ಟೇ ಕ್ವಾಂಟಿಟಿ, ಅದೇ ಗೂಡು 25,000 ರೂಪಾಯಿ ಬಂತು. 750 ರೂಪಾಯಿ ಕೆಜಿ ಮಾರ್ತು. ನೋಡಿ, ನನ್ನ ಶ್ರಮಾನು ಸೇಮ್ ಐತಿ, ನಾ ಮಾಡ್ತಾ ಇರುವಂತ ಕಾರ್ಯಚಟುವಟಿಕೆಗಳನ್ನು ಸೇಮ್ ಐತಿ, ಆದ್ರೆ ಬರೋ ಆದಾಯ ಕಮ್ಮಿ ಐತಿ. ಅಲ್ಲಿ ಹೋದಾಗ ನಮ್ಗೆ 25,000 ರೂಪಾಯಿ ಜಾಸ್ತಿ ಬಂತು. ನಾವು ತಿಳ್ಕೊಂಡ್ವಿ, ಇನ್ನು ನಾವು ಅಭಿವೃದ್ಧಿ ಹೊಂದಿದ್ವಿ. ನಾವು 5,000 ರೂಪಾಯಿ ಬಂದ್ರೆ ಸಾಕಂದಾರು, 25,000 ರೂಪಾಯಿ ತೆಗೆದ್ವಿ ಅಂದ್ಮೇಲೆ ಒಂದು 2 ಎಕರೆ ಫಸ್ಟ್ ಪ್ಲಾಂಟೇಷನ್ ಮಾಡಿದ್ವಿ. ತದನಂತರ ಶೆಡ್ ಮಾಡ್ಕೊಂಡ್ವಿ. ನಂದಿರೋದ 3 ಎಕರೆ ಹೊಲ, 3 ಎಕರೆ 11 ಗುಂಟೆ ಅಷ್ಟೇ ಹೊಲ ನಂದು. ಅದ್ರಾಗ 2 ಎಕರೆ ಮ್ಯಾಂಗೋ ಪ್ಲಾಂಟೇಷನ್, ಮತ್ತು ಇದೊಂದು 1.5 ಎಕರೆ ನಮ್ದು ರೇಷ್ಮೆ ಇತ್ತು. ಅವಾಗ ಒಂದು ಶೆಡ್ ಹಾಕಿದ್ವಿ. ಶೆಡ್ ಹಾಕಿದ್ಮ್ಯಾಗ ಶೆಡ್ ದೊಡ್ಡದಾತು, ಹೊಲ ಕಮ್ಮಾತು. ಬಾಜು ಒಬ್ರು ಗೌಳ್ಯಾರ್ದೊಂದು ಹೊಲ ತಗೊಂಡ್ವಿ, 30,000 ರೂಪಾಯಿ ಕೊಟ್ಟು 10 ವರ್ಷ ಲೀಸ್ ಹಾಕೊಂಡಿವಿ. ಅದಕ್ಕೆ ನಾವು ರೇಷ್ಮೆ ನಾಟಿ ಮಾಡಿದ್ವಿ. ಅವಾಗ ಏನಾಯ್ತು, ಶೆಡ್ ಸಾಂದಾತು, ಬೂಮ್ ಜಾಸ್ತಿ ಆಯ್ತು. ನೋಡಿ ಎಷ್ಟು ಚಂದ ಹೋಗ್ತದೆ ಇದು. ಅವಾಗ ನಂದು ಎಷ್ಟಿತ್ತು ಆದಾಯ, ನಾವಿಬ್ರು ಅನ್ನ ತಮ್ಮ ಮಾಡ್ತಿದ್ವಿ, ಸುಮಾರು ಒಂದು 300 ಮೊಟ್ಟೆ ಮೇಯಿಸ್ತಿದ್ವಿ. ಈಗ ಹೊಲ ಜಾಸ್ತಿ ಆಯ್ತು, ನಿಮಗೆ ತಿಂಗಳ ಕಮ್ಮಿ ಅಂದ್ರೂ 600 ಮೊಟ್ಟೆ ಮೇಯಿಸ್ಬೇಕು. ನಮ್ಮಿಬ್ಬರಿಂದ ಆಗಲ್ಲ, ಮತ್ತೊಂದು 3 ಮಂದಿ ಲೇಬರ್ ತಗೊಂಡ್ವಿ. ಆ ಲೇಬರ್ ತಗೊಂಡು ಕಾಸು ಅವ್ರ ಕಡೆಯಿಂದ ಮಾಡ್ಸಕತ್ತೀವಿ. ಶೆಡ್ ಕಮ್ಮಾತು, ಮತ್ತೊಂದು ಜಾಸ್ತಿ ಶೆಡ್ ಮಾಡ್ಕೊಂಡಿವಿ, ಮತ್ತೆ ಹೊಲ ಕಮ್ಮಾತು, ಮತ್ತೆ ಹೊಲ ಲೀಸ್ ತಗೊಂಡಿವಿ. ಈ ತರ ಮಾಡ್ಕೊಂತ ಒಂದು 7-8 ಎಕರೆ ನಾವು ರೇಷ್ಮೆ ಬಂದಿವಿ ನೋಡ್ರಿ. ನಂತರ ಏನಾಯ್ತು ಅಂತಂದ್ರೆ, ಈ ಗೂಡು ಮಾಡೋದ್ರಿಂದ ಅಂದ್ರೆ ನಾವು ಎಲ್ಲೋ ಗೂಡು ಮಾಡೋದ್ರಿಂದ ಆದಾಯ ಕಮ್ಮಾಯ್ತು. ಅದು ನಮಗ ಜ್ಞಾನ ಆಗಿದ್ದಲ್ಲೇ ಬೆಂಗಳೂರು ಮಾರ್ಕೆಟ್, ಬೆಂಗಳೂರು ಮಾರ್ಕೆಟ್ ಹೋದ್ರೆ ಇಲ್ಲೇನು, ನಾನೊಬ್ನೇ ರೇಷ್ಮೆ ರೈತ ಧಾರವಾಡ ಜಿಲ್ಲಾದಾಗ. ರಾಮನಗರದೊಳಗ ಇಡೀ ರೈತರೆಲ್ಲರೂ ರೇಷ್ಮೆ ರೈತರು, ಅಲ್ಲಿ ಯಾರು ಬೇರೆ ಇಲ್ಲ. ಅವ್ರು ಮಾಡೋದ ರೇಷ್ಮಿನ, ಅವ್ರ ಕೃಷಿ ಚಟುವಟಿಕೆನ ರೇಷ್ಮೆ. ಅಲ್ಲಿ ಕೆಲವೊಂದಿಷ್ಟು ಮಂದಿ ನಾನು ದೋಸ್ತಿ ಮಾಡ್ಕೊಂಡಿ, ಅವ್ರ ಕೃಷಿಗೂ ನಾನು ಕೃಷಿಗೂ ವ್ಯತ್ಯಾಸ ನೋಡಿನಿ. ಅವ್ರು ಯಾವ ತರ ಕೃಷಿ ಮಾಡ್ತಾರ, ನಾ ಯಾವ ತರ ಕೃಷಿ ಮಾಡ್ತೀನಿ. ನನ್ನ ರೇಷ್ಮೆ ಎಷ್ಟು ಲಾಭ ಐತಿ, ಅವ್ರ ರೇಷ್ಮೆ ಎಷ್ಟು ಲಾಭ ಐತಿ. ನಿಜವಾಗ್ಲೂ ಹೇಳ್ತೇನೆ, ನಾ ಈ ಒಂದು ಮಾತು ಹೇಳ್ತೇನೆ. ನಾನು ಮಾಡ್ತಾ ಇರೋ 5 ಎಕರೆ ಕೃಷಿನ ಅಲ್ಲಿ ರೈತ 1/2 ಎಕರೆದ ಮಾಡಕತ್ತಿದ್ದ, ಬರೀ 1/2 ಎಕರೆದ ತೆಗಿತಿದ್ದ ಇಷ್ಟು ರೊಕ್ಕ ನಾವು. ಅಯ್ಯಪ್ಪ ಅಂದ್ಯ ನಾನು, ಹೆಂಗೋ ನಂದು 5 ಎಕರೆ ಐತಿ ಅಂತ, ಮನಿ ಐತಿ, ಹೆಂಗ ಇಲ್ಲಿ ಅದೇ ದೊಡ್ಡ ಪ್ರಮಾಣದ ಆದಾಯ. ಯಾಕಂದ್ರೆ ನಮ್ಮ ಚಿಕ್ಕ ಮಲ್ಲಿಗೊಳದೊಳಗೆ 10 ಚೀಲದ ಮ್ಯಾಗ ಎಕರೆಗೆ ಭತ್ತ ತೆಗ್ದಾವಿಲ್ಲ, 2 ಚೀಲ ಕೆಂಪು ಹುಳಿ ತೆಗಿತಾನ, 5 ಚೀಲದ ಮ್ಯಾಗ ಗೊಂಜಾಲ ತೆಗಿದಿಲ್ಲ ನಮ್ಮ ಭೂಮಿ. ಅಷ್ಟೊಂದು ಮಳೆ ಖರಾಬ್ ಆಗಿಬಿಡ್ತದ. ಅದು ಪೀಕಿನ ಕುತ್ತಲು ಕಳೆನೇ ಜಾಸ್ತಿ ಆಗಿಬಿಡುತ್ತೆ. ನಮ್ ರೇಷ್ಮೆ ಹಂಗಲ್ಲ, ನಮ್ ರೇಷ್ಮೆ ಒಮ್ಮೆ ಪ್ಲಾಂಟೇಷನ್ ಮಾಡಿದ್ರೆ 30 ವರ್ಷ ತೆಗಿಂಗನೇ ಇಲ್ಲ. ಬಹಳ ಅಂದ್ರೆ ಮಳೆಗಾಲದಲ್ಲಿ ಸ್ವಲ್ಪ ಕಸ ಆಯ್ತು ಅಂತಂದ್ರೆ ಒಂದ್ ಎರಡು ತಿಂಗಳು ಸುಮ್ನೆ, ಜೂನ್ ಜುಲೈ ಆಗಸ್ಟ್ ಸುಮ್ನೆ ಕುಂತ್ಬಿಟ್ರೆ ಮತ್ತೆ ಸೆಪ್ಟೆಂಬರ್ ಮೂಡ್ ಗಾಳಿ ಬಂತು ಅಂತಂದ್ರೆ ಮತ್ತೆ ಗಳೆ ಹೊಡ್ಕೊಂಡು ಮತ್ತೆ ಸ್ಟಾರ್ಟ್ ನಮ್ ಬಿಸ್ನೆಸ್. ಅಷ್ಟು ಒಳ್ಳೆ ಕೃಷಿ ಭೂಮಿ ಮೇಲೆ, ಭೂಮಿನೂ ನನ್ ವರದಾನ. ನನಗೆ ನವಲೂರು ತಾಲೂಕು ಅರೆಕುಡಿಯಟ್ಟನ್ ರೈತರು ಏನ್ ಹೇಳ್ತಿದ್ರು ಅಂದ್ರೆ, ದೋಸ್ತರು ಎಕರೆಕ 30 ಚೀಲ ಆತು 40 ಚೀಲ ಆತು ಗೊಂಜಾಳ ಅಂತ ಹೇಳ್ತಿದ್ರು ಅವರು. ನಾನು ಗೊಂಜಾಳ ಹಾಕಿದ 3 ಚೀಲ ಎಕರೆಕ್ಕೆ, ಎಲ್ಲಿಂದ ಎಲ್ಲಿ ನಾನು ಬದುಕಬೇಕು? ಆದ್ರೆ ನನ್ಗೆ ರೇಷ್ಮೆ ಕೃಷಿ ಒಳಗೆ ನಾನು ಅಭಿವೃದ್ಧಿ ಹೊಂದ್ಬೇಕಂತೇಳಿ ನಮ್ಮ ಪಣ ತೊಟ್ಟು ಮಾಡಿದೆ. ಬೆಂಗಳೂರು ರಾಮನಗರಕ್ಕೆ ಹೋದೆ, ಅಲ್ಲಿ ಅವರು ಬಿಳಿ ಗೂಡು ಮಾಡು, ನೀ ಈ ಗೂಡು ಮಾಡಬೇಡ, ಈ ಗೂಡು ನಿನ್ನ ಜಪ್ಪಿ ಆಕತಿ, ಇದು ಮಿದು ಆಕತಿ, ನಿನ್ಗೆ ಅಲ್ಲಿಂದ ಇಲ್ಲಿ ತರಗೊಡೋದು ಅಂದ್ರೆ ಇದಕ್ಕೆ ರೇಟ್ ಕಮ್ಮಕತಿ, ಬಿಳಿ ಗೂಡು ಮಾಡಲ್ಲ ಅಂತಂದ್ರು. ಹಂಗಾರೆ ಬಿಳಿ ಗೂಡಿನ್ಯಾಗ ಏನಾಯ್ತು ಅದು ವಿಶೇಷತೆ? ರಿಸ್ಕ್ ಜಾಸ್ತಿ, ರೇಟ್ ಜಾಸ್ತಿ, ರಿಸ್ಕ್ ಜಾಸ್ತಿ, ರೇಟ್ ಜಾಸ್ತಿ. ಅದಕ್ಕೆ ನಾನು ಅದನ್ನ ತಗೊಂಡೆ, ಅದನ್ನ ಮಾಡಾಕತ್ತೆ. ಅದನ್ನ ಮಾಡ್ತಾ ಮುಂದ್ಕತ್ತು ಹೋದ್ವಿ, ಲೇಬರ್ ಜಾಸ್ತಿ ಆಯ್ತು. ಅಲ್ಲಿ ಏನಾಯ್ತು ಅಂದ್ರೆ, ಮರಣ ಮಾರಾಟ ಮಳಿ ಯಾರ್ದು ಕೈ ಸಿಕ್ಕಿಲ್ಲ. ಹೌದು, ವಿಶೇಷತೆ ನಾನು ಪೂರಾ ಅಭಿವೃದ್ಧಿ ಹೊಂದ, ನಾ ಪೂರಾ ಸಕ್ಸಸ್ ಅದನ್ನಂತ ತಿಳ್ಕೊಬೇಡ್ರಿ. ನಾ ಅನ್ನ ಸಕ್ಸಸ್ ಬಂದಾಗ ನಾ ಸಕ್ಸಸ್ ಮಾರ್ಗ ಹುಡ್ಕೊಂಡೇನಿ, ನಾ ಕೆಳಗೆ ಬಂದಾಗ ನಾ ಅದನ್ನ ಹುಡ್ಕೊಂಡೇನಿ. ಇಲ್ಲಿ ನೋಡಿ ಒಂದು ಸೂಕ್ಷ್ಮದ ವಿಚಾರ ಹೇಳ್ತೀನಿ. 500 ರೂಪಾಯಿ ನಂದು CSR2 ರೇಷ್ಮೆ ಗೂಡು ಮಾರುವಾಗ ಒಂದು ಯಥಾಸ್ಥಿತಿ ಆದಾಯ ಇರ್ತದೆ. ಅದು 200 ರೂಪಾಯಿ ಆಗಿಬಿಡ್ತು ಅಂತಂದ್ರೆ ಆದಾಯ ಕಡಿಮೆ ಆಗ್ತದೆ, ಆಳಿಗೆ ಪಗಾರ ಇಲ್ದಂಗೆ ಆಗ್ತದೆ. ಅವಾಗ ಏನಾಗ್ತದೆ, ಚಟುವಟಿಕೆ ಬ್ಯಾಲೆನ್ಸ್ ಹೋಗ್ಬಿಡ್ತದೆ. ಹೆಂಗ್ ಮಾಡಿದ್ರನ್ನ ಅವಾಗ ಏನ್ ಮಾಡಿದ್ವಿ ನಾವು? ಹಿಂಗಾದ್ರೆ ಇದು ರೇಟ್ ಡೌನ್ ಐತಲ್ಲ, ಇದ್ರ ಒಳಗೆ ನಾವು ಬದುಕಬೇಕಾದ್ರೆ ಸೀಡ್ ಪ್ರಾಜೆಕ್ಟ್ ಅಂತ ಐತಿ. ಇಲ್ಲಿ ರಿಸ್ಕ್ ಜಾಸ್ತಿ ಮತ್ತು ರೊಕ್ಕ ಜಾಸ್ತಿ, ಸೀಡ್ ಮಾಡಬೇಕು ಅಂತೇಳಿ ನಾವು ಲೈಸೆನ್ಸ್ ಪಡ್ಕೊಂಡ್ವಿ CSP ಒಳಗೆ. ತೊಗೊಂಡು ಅದನ್ನ ಲೈಸೆನ್ಸ್ ತೊಗೊಂಡ್ಬಂದು ನಾವು ಸೀಡ್ ಇಡಾಕತ್ತೀವಿ. ಇಷ್ಟೇ ಹುಳ, ಇಷ್ಟೇ ತಪ್ಪಳ, ಇಷ್ಟೇ ಕೆಲಸ. ಫಿಕ್ಸ್ ರೇಟ್ 1,000 ರೂಪಾಯಿ ಕೆಜಿ. ಇಲ್ಲಿ 500 ರೂಪಾಯಿ ಇದ್ದಾಗ ನಾವು ಸಬಲ್ ಇದ್ದೀವಿ, ಅದು 250 ರೂಪಾಯಿ ಇದ್ದಾಗ ನಾವು ಬ್ಯಾಲೆಟ್ ಕಮ್ಮದೀವಿ. ಅದೇ ಕಮ್ಮತ್ತು ನಮ್ಮ ಮ್ಯಾನೇಜ್ ತೊಂದರೆ ಆಯ್ತು. ಇಲ್ಲಿ 1,000 ರೂಪಾಯಿ ಬರಾಕತ್ತಲ್ಲ ನೋಡ್ರಿ, ಅದು ಈ 500 ರೂಪಾಯಿ ರೇಟ್ ಏರೋ ಮಟ್ಟ ಸೀಡ್ ಮಾಡುದು. ಇದು 500 ರೂಪಾಯಿ ಏರ್ತಿ ಅಂದ್ರೆ ಸೀಡ್ ಮಾಡಬಾರ್ದಲ್ಲಿ, ಅಲ್ಲಿ ಮತ್ತೆ ಅದನ್ನ ಬಿಟ್ಟು ಬಿಡಬೇಕು. ಯಾಕಂದ್ರೆ 500 ರೂಪಾಯಿ ಲಾಭ ಆಗ್ತದೆ, ಯಾಕೆ ರಿಸ್ಕ್ ಕಮ್ಮಿ ಕರ್ತದಲ್ಲ. ಅದಕ್ಕೆ ನಾವೇ ಮಾಡಿದ್ವಿ, ಸೀಡ್ನ ನಾವು ರೇಟ್ ಬಿತ್ತು, ಸೀಡು ರೇಟ್ ಇತ್ತು, ಕಕ್ಕುನು ಡ್ರಿಲ್ಲಿಂಗ್. ಇದು ಮುಂದೆ ಎಲ್ಲಿ ಹೋಗ್ತು ಅಂತಂದ್ರೆ, ಇನ್ನೂ ಇದ್ರಾಗ ಅಭಿವೃದ್ಧಿ ಹೊಂದಬೇಕು, ಇನ್ನೂ ಇದ್ರಾಗ ಸಂಶೋಧನೆ ಮಾಡಬೇಕು. ಸೈನ್ಸ್ ಅಗ್ರಿಕಲ್ಚರ್ ಈಸ್ ಸೈನ್ಸ್, ಅದು ವಿಜ್ಞಾನ, ಅದು ಎಷ್ಟು ಕಲಿತರೂ ಕಮ್ಮಿ. ಆವಾಗ ನಾವೇ ಮಾಡಿದ್ವಿ, ಚಾಕ್ಯೂ ವರ್ಮಿಗೆ ಬಂದಿವಿ, ಓಕೆ, ಮರಿ ಉತ್ಪಾದನೆ ಮಾಡಕ. ಅಲ್ಲಿ 8 ದಿನಕ್ಕೊಂದು ಪೇಮೆಂಟ್, ಇಲ್ಲಿ ತಿಂಗಳಿಗೊಂದು ಪೇಮೆಂಟ್, ಇಲ್ಲಿ 8 ದಿನಕ್ಕೊಂದು ಪೇಮೆಂಟ್. ಅಂದ್ರೆ ರೇಷ್ಮೆ ಕೃಷಿಯೊಳಗೆ ನೀವು ಸಾಕಷ್ಟು ಪರೀಕ್ಷೆಗಳನ್ನು ಮಾಡಿದ್ರಿ, ನಿಮ್ಮನ್ನ ನೀವು ಪರೀಕ್ಷೆಗೆ ಒಡ್ಡಿಕೊಂಡ್ರಿ. ಹಳದಿ ರೇಷ್ಮೆಯಿಂದ ಬಿಳಿ ರೇಷ್ಮೆಗೆ ಬಂದ್ರಿ, ಆಮೇಲೆ ಸೀಡ್ಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರಿ. ಅಂದ್ರೆ ನೀವು, ನಿಮ್ಮ ಒಂದು ಬದುಕು ಮಾರ್ಗದರ್ಶಿ ಇದೆ, ನಮ್ಮ ರೈತ ಬಾಂಧವರು ಭವಿಷ್ಯ ಇದನ್ನು ತಿಳ್ಕೊಳ್ಬೇಕು. ಎಲ್ಲಿ ರಿಸ್ಕ್ ಇದೆ ಅಲ್ಲಿ ಹೋಗ್ಬೇಕು, ಸವಾಲಿದ್ದಲ್ಲಿ ನಮಗೆ ಖಂಡಿತವಾಗಿ ಲಾಭ ಇರ್ತದೆ, ಅದನ್ನು ಎದುರಿಸಲಿಕ್ಕೆ ಕಲಿಬೇಕು. ಸವಾಲು ಎದುರಿಸಲಿಕ್ಕೆ ಕಲಿತರೆ ಎರಡು ಲಾಭ, ಒಂದು ಅನುಭವ ಆಗ್ತದೆ, ತುಂಬಾ ಯಶಸ್ವಿಯಾಗಿ ಬಿಟ್ಟು ಬಿಡದೆ ಮಾಡಿದ್ರೆ ಲಾಭನೂ ಬರ್ತದೆ. ನಿಮ್ಮ ಒಂದು ಬದುಕು ನಿಜವಾಗಿ ಮಾರ್ಗದರ್ಶಿ ಅದ. ಬಸವರಾಜ ಇವರವರೇ, ನೀವು ಇದ್ರ ಜೊತೆಗೇನೆ ಎರೆಹುಳು ಕೃಷಿಯನ್ನು ಕೂಡ ತುಂಬಾ ಯಶಸ್ವಿ ಮಾಡ್ತಾ ಇದ್ದೀರಿ. ಯಾಕಂದ್ರೆ ಇವತ್ತು ಎರೆಹುಳು ಕೃಷಿಗೆ ಬಹಳ ಮಹತ್ವದ. ಇವತ್ತು ನಮ್ಮ ಮಣ್ಣು ನಳ ನಳಿಸಬೇಕು ಅಂದ್ರೆ ಎರೆಹುಳುಗಳ ಸಹಾಯ ಬೇಕು, ಸೂಕ್ಷ್ಮ ಜೀವಿಗಳ ಒಂದು ಸಹಕಾರ ಬೇಕು, ಮಣ್ಣಿನಲ್ಲಿ ಜೀವಂತಕ್ಕೆ ಬರಬೇಕು ಅಂದ್ರೆ ಇವೆಲ್ಲ ಬೇಕ. ಹೀಗಾಗಿ ಈಗ ಇವತ್ತಿಗೆ ಅದು ಬಹಳ ಸಾಕಷ್ಟು ಮಾರುಕಟ್ಟೆ ಇರುವಂತಹ ಒಂದು ಎರೆಹುಳು ಉದ್ಯಮ. ತಾವು ಎರೆಹುಳು ಬೆಳೆಸಲಿಕ್ಕೆ ಶುರು ಮಾಡಿದೆ, ಅವಾಗ ಯಾವ ರೀತಿ ಶುರು ಮಾಡಿದ್ರಿ ಅದನ್ನ ಸ್ವಲ್ಪ ಹೇಳ್ಬೋದು? ನಾನು ಕೃಷಿ ಪ್ರಾರಂಭಿಸುವ ವಿಚಾರದೊಳಗೆ ಇಬ್ರು ಅಣ್ಣ ತಮ್ಮ, ನನ್ನ ತಮ್ಮ ಚೆನ್ನಪ್ಪ ಅಂತೇಳಿ, ನಾ ಬಸವರಾಜ್ ಅಂತೇಳಿ, ನಾವಿಬ್ರು ಒಂದೊಂದು ಬಿಸ್ನೆಸ್ ಹಾಕೊಂಡಿವಿ. ಕೂಡಿ ಫ್ಯಾಮಿಲಿ ಕೂಡಿ, ಆದಾಯ ಕೂಡಿ, ಖರ್ಚು ವೆಚ್ಚ ಎಲ್ಲ ಕೂಡಿ, ಆದ್ರೆ ಉದ್ಯಮ ಎರಡು. ನಾನು ಎರೆಹುಳು ಗೊಬ್ಬರದನ್ನ ಮೇಂಟೈನ್ ಮಾಡಿದ್ರೆ, ಅವ್ನು ರೇಷ್ಮೆ ಮೇಂಟೈನ್ ಮಾಡಿದ. ನನ್ನ ಕೆಲಸದಾಗ ಅವ್ನು ಬರ್ತಿದ್ದ, ಅವ್ನ ಕೆಲಸದಾಗ ನಾವು ಹೋಗ್ತಿದ್ವಿ. ಈ ತರ ಎರಡು ಒಂದೇ ಮಾರ್ಗದಲ್ಲಿ ಒಂದು ಚಕ್ರಿ ಎರಡು ಗಾಲಿ ಅಂತ ಹೊಂಟು ಹೋಗು. ಹೋಗುವಾಗ ಅಕಸ್ಮಾತ್ ಏನಾದ್ರೂ ತೊಂದರೆ ಬಂದು ರೇಷ್ಮೆ ಕೃಷಿ ಕೈ ಕೊಟ್ರೆ ನಮ್ಗೆ ಎರೆಹುಳು ಗೊಬ್ಬರನ ಅನ್ನ ಹಾಕಿದ್ದು ನಿಜವಾಗ್ಲೂ ಹೇಳ್ತೇನೆ. ಯಾಕಂದ್ರೆ ನಾನು ಮೊದಲೇ ಹೇಳಿದೆ ನಿಮ್ಗೆ, ಸೋಲು ಗೆಲುವು ಎಡ ಬಳಕ ಕತ್ಲ ಬೆಳಕು ಅದು ಇದ್ದಿದ್ದೇನೆ. ನಾನು ಆ ಪ್ರಕಾರದಾಗ ಸ್ವಲ್ಪ ರೇಷ್ಮೆ ನಮ್ಮನೇನು ಏನಾದ್ರೂ ಸ್ವಲ್ಪ ತೊಂದರೆ ಮಾಡ್ತು ಅಂದ್ರೆ ನಮ್ಮ ಎರೆಹುಳು ಕೃಷಿನ ನಮ್ಮನ್ನ ಎತ್ತಿಡಿದ. ಸಮಗ್ರ ಕೃಷಿ ಇದ್ರ ಮಧ್ಯದಲ್ಲಿ ಹೈನುಗಾರಿಕೆ ಬರ್ತದ ಎರಡು ಆಕಳ. ಅವಾಗ ಏನಾಗ್ತದೆ ಅಂತಂತಂದ್ರೆ, ಅದು ಎರೆಹುಳು ಕೃಷಿಗೆ ಹೆಂಗ್ ಹೋಯ್ತು ಅಂತಂದ್ರೆ, ಮೊದಲ ತೊಟ್ಟಿ ಮಾಡಿದ್ರಲ್ಲ, ತೊಟ್ಟಿ ಮಾಡ್ತಿದ್ವಿ. ಹೆಂಗದು? ಸರ್ಕಾರದಿಂದ ಸಹಾಯ. NHM ಅಂತೇಳಿ ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ ಯೋಜನೆ ಅಂತ ಹೇಳಿ ತೋಟಗಾರಿಕೆ ಇಲಾಖೆ ಇತ್ತು. 2007-08 ಅಲ್ಲಿ ಒಂದು ತೊಟ್ಟಿ, ಅಲ್ಲಿ 30,000 ರೂಪಾಯಿ ಒಂದು ಯೂನಿಟ್ ತಗೊಂಡಿವಿ. ಅದ್ರಾಗ 8 ಎಂಟೆಳೆ 16 ತೊಟ್ಟಿ ಬಂದವು. 16 ತೊಟ್ಟಿದೊಂದು ಯೂನಿಟ್ ಕೊಟ್ಟರು. ಈಗ ಆ ತೊಟ್ಟಿಯೊಳಗೆ ಎರೆಹುಳುಗಳು ಬೆಳೆಸಬೇಕು ಅಂತಂದ್ರೆ ಅದೊಂದು ವಿಧಾನ ಇರ್ತದಲ್ಲ, ಯಾಕಂದ್ರೆ ಬರೀ ಕೆಲವೊಂದು ಬರೇ ಸೊಪ್ಪು ಆಗುದಿಲ್ಲ, ಅದನ್ನು ಕಳಿಸಿ ಹಾಕ್ಬೇಕಲ್ಲ. ಒಳ್ಳೆ ಪ್ರಶ್ನೆ. ನಾವು ನಮ್ಮ ಹೊಲಕ್ಕಂತ ಎರೆಹುಳು ಕೃಷಿ ಪ್ರಾರಂಭಿಸಿದ್ದು, ನಿಜವಾಗ್ಲೂ ಮಾರ್ಕೆಟ್ ಅಂತ ನಾವು ಪ್ರಾರಂಭಿಸಿಲ್ಲ. ನಮ್ಮ ಹೊಲಕ್ಕಂತೇಳಿ ನಾವು ತೆಗಿಯಾಕತ್ತೀವಿ ಅದರೊಳಗೆ ಎರೆಹುಳು ಗೊಬ್ಬರನ. ಅದು ತದನಂತರ ಏನಾಯ್ತು ಅಂತಂದ್ರೆ ನಮ್ದು ಉತ್ಕೃಷ್ಟವಾದ ಪೀಕ್ ಬಂದು ನಮ್ದು ಒಳ್ಳೆ ತರದಿಂದ ಬಂದು ನೋಡಾರು ಚಂದ ಕಂಡಿಂದ ನಮಗೂ ಸ್ವಲ್ಪ ಕೊಡೋಣ ಹಾಕತ್ರು. ಅವಾಗ ನಾವೇ ಮಾಡಾಕತ್ತೀವಿ, ಅವ್ರಿಗೆ ಮಾರ್ಕೆಟಿಂಗ್ ಮಾಡಾಕತ್ತೀವಿ. ಅದನ್ನ ಮಾರ್ಕೆಟಿಂಗ್ ಮಾಡುವ ಪ್ರಾಬ್ಲಮ್ ಏನು ಅಂತಂದ್ರೆ ಆ ತೊಟ್ಟಿಗೆ ನಾವು ಕಸ ಹಾಕಿದ್ರೆ ಅದು ಗೊಬ್ಬರ ತಯಾರಾಗಬೇಕಾದ್ರೆ 9 ತಿಂಗಳು ಬೇಕಾಯ್ತು. ಹೌದು, 9 ತಿಂಗಳು ಬೇಕಾಯ್ತು. ಯಾಕಂದ್ರೆ ಅದು ನಾವು ನೀರು ಹೊಡಿಬೇಕು, ಅದು ಕೊಳಿಬೇಕು, ಅದು ಕೊಳತ್ತು, ಆನಂತರ ಹುಳ ತಿನ್ಬೇಕಾಯ್ತು. ಹೌದು, ಇದ್ರ ಮಧ್ಯದಲ್ಲಿ ಇನ್ನೊಂದು ಏನು ಸಮಸ್ಯೆ ಬಂತಂದ್ರೆ ಅದಕ್ಕೆ ಇರಿಬಿ ಇಲಿ ಬಾಳ. ಯಾವುದು ನಾವು ಕಸ ಹಾಕೋದಕ್ಕೆ ನೋಡ್ರಿ, ಬಾಳ ಬಾಳ. ಅವಾಗ ನಾವು ಏನ್ ಮಾಡಿದ್ವಿ, ತಿಪ್ಪಿ ಗೊಬ್ಬರನ ತುಂಬಂದ್ರೆ ರೆಡಿಮೇಡ್ ಫೀಡ ತುಂಬಂದ್ರೆ ಟ್ಯಾಂಕಿಗೆ ತುಂಬುದು. ಕಾಂಪೋಸ್ಟ್ ಮಾಡಿದ್ದು? ಹೌದು, ತಿಪ್ಪಿ ಗೊಬ್ಬರ ಇರ್ತದಲ್ಲ ಊರಲ್ಲಿ, ನಾಲ್ಕು ದನ ಆರು ದನ ಇದ್ದಾವ್ ಮೂರು ಗಾಡಿನ ಗೊಬ್ಬರ ಆಗ್ತದೆ, ಒಂದ್ ವರ್ಷದ ಗೊಬ್ಬರ ಇರ್ತದೆ. ಅದನ್ನ ತಂದ ಟ್ಯಾಂಕಿಗೆ ಹಾಕುದು, ಟ್ಯಾಂಕಿಗೆ ಹಾಕಿ ಹುಳ ಬಿಡುದು. ಹುಳ ಬಿಟ್ಟಿವಿ ಅಂತಂದ್ರೆ ಅದ ಏನಾಗ್ತಿತ್ತಂದ್ರೆ ಇಲ್ಲಿ 5-6 ತಿಂಗಳಿಗೆ ಬರುದು, ಇಲ್ಲಿ 3 ತಿಂಗಳಿಗೆ ಗೊಬ್ಬರ ರೆಡಿ ಹಾಕಿತ್ತು ನೋಡ್ರಿ. ಆಮೇಲೆ ಒಂದ್ ಟ್ಯಾಂಕ್ನಾಗ ನೀವು ತಿಪ್ಪಿ ಗೊಬ್ಬರ ತುಂಬಿರ ಸುಮಾರು 4 ಫೂಟ್ ಆಗಲ್ಲ, 20 ಫೂಟ್ ಉದ್ದಂದು ಒಂದು ಟ್ಯಾಂಕ್ ಲೆಕ್ಕ ಇಟ್ಕೋರಿ. ಅದಕ್ಕೆ 2 ಟ್ರ್ಯಾಕ್ಟರ್ ತಿಪ್ಪಿ ಗೊಬ್ಬರ ಹಿಡಿತೈತಿ, ಅಂದ್ರೆ 4 ಟನ್ ಆಗ್ತದೆ. 4 ಟನ್ ಎರೆಹುಳು ಗೊಬ್ಬರನ ತಯಾರಾಗ್ತದೆ ಅದ್ರಾಗೆ ನಿಜವಾಗ್ಲೂ. ಆದ್ರೆ ನೀವು ಕಸ ಕಡ್ಡಿ ಹಾಕಿದ್ರೆ ನಿಮಗೆ 50 ಕೆಜಿ ಗೊಬ್ಬರನೂ ಬರಲ್ಲ. ಅದೆಲ್ಲ ಕೊಳತೆ ಎಲ್ಲ ಇದಾದ್ಮೇಲೆ ಹೌದು, ಅಲ್ಲಿ ಏನಾಗ್ತದೆ ಅಂದ್ರೆ ಆ ಟ್ಯಾಂಕಿನ ಲಾಭ ನಷ್ಟಗಳು ಬರ್ತಾವ, ಆ ಟ್ಯಾಂಕಿನ ಉಪಯೋಗ ನಾವು ಕಡಿಮೆ ತಗೊಂತೀವಿ. ಹೌದು, ತಿಪ್ಪಿ ಗೊಬ್ಬರನ ಹಾಕಿಬಿಟ್ರೆ ಏನಾಗ್ತದೆ, ಅಲ್ಲಿ ರೆಡಿಮೇಡ್ ಫೀಲ್ಡ್ ಇರ್ತದೆ, 3 ತಿಂಗಳದಾಗ ನಾವು ಅದನ್ನು ಉಪಯೋಗ ತಗೋತೀವಿ. ಅವಾಗ ನಾವೇ ಮಾಡಿದ್ವಿ, ಇನ್ನು ಮಳೆಗಾಲದಾಗ ಗೊಬ್ಬರ ಬರಲಿಲ್ಲ ಅಂದ್ರೆ ನಮ್ದು ಬಿಸ್ನೆಸ್ ಸ್ಟಾಪ್ ಆಗ್ತದೆ. ಅದನ್ನೇ ಮಾಡಿದ್ವಿ, ಅತಟೆ ಬಿಟ್ಕೊಂಡಿವಿ, ಅದನ್ನ ಒತ್ತಟೆ ಬಿಟ್ಕೊಂಡು ಇವು ಹೊಲದಾಗ ಬಾಜು ಆ ಪಿಟ್ಟಿನ ಬಾಜು ಒಂದು 10 ಟ್ರ್ಯಾಕ್ಟರ್ ಡಂಪ್ ಮಾಡಿದ್ವಿ. ಒಂದು ದಿನ ಅದನ್ನ ಸಾಣಿಸಿದ್ದನ್ನ ಅದ್ರ ಮಗ್ಲ ಇಟ್ಟು ಸಾಣಿಸಿಬಿಟ್ಟಿವಿ. ಅದ್ರೊಳಗಿನ ಹುಳ ಅದ್ರ ಬಿದ್ದು ಅದೇ ಗೊಬ್ಬರ ಆಗಿಬಿಡ್ತೀವಿ, ಓಪನ್ ಲ್ಯಾಂಡ್ ನಲ್ಲಿ. ಓಪನ್ ಲ್ಯಾಂಡ್ ನಲ್ಲಿ ಗೊಬ್ಬರ ಆಗಿಬಿಡ್ತೀವಿ. ಅವಾಗ ನಮ್ಗೆ ಏನಿಸ್ತು, ಈ ಪಿಟ್ ಅವಶ್ಯಕತೆ ಇಲ್ಲ. ವೈಜ್ಞಾನಿಕವಾಗಿ ಸ್ವಲ್ಪ ಜಾಗೃತಿ ತಗೊಂಡಿದ್ವಿ ಅಂದ್ರೆ ನೆಲದ ಮೇಲೆ ಗೊಬ್ಬರ ಮಾಡಬಹುದು, ಜೀರೋ ಇನ್ವೆಸ್ಟ್ಮೆಂಟ್ ನಾಗ ಆಗ್ತದೆ. ಅವಾಗ ನಾವೇ ಮಾಡಿದ್ವಿ, ಅದಕ್ಕೆ ಹುಳ ಬಿಟ್ಟು ಅಲ್ಲೇ ಗೊಬ್ಬರ ತಯಾರಕತ್ತೀವಿ. ವಾಸ್ತುಸ್ಥಿತಿ ಏನಂದ್ರೆ ನಾವು ಫಿಟ್ಗೆ ಹಾಕ್ಬೇಕಾದ್ರೆ 2 ಆಳ್ಬೇಕು, ತೆಗೆದುಕೊಡಕ್ಕೆ 2 ಆಳ್ಬೇಕು, ಅಲ್ಲಿ 4 ಆಳು ನಮ್ಗೆ ವಿನಿಯೋಗ ಆಕಿತ್ತು. ಇಲ್ಲಿ ಏನಿಲ್ಲ, ಆಳಿಂದ ಡೈರೆಕ್ಟ್ ಆಗಿ ಹೋಗ್ಬಿಡ್ತೀವಿ. ಅವಾಗ ನಾವೇನ್ ಮಾಡಿದ್ವಿ, ಹೀಪ್ ಸಿಸ್ಟಮ್ ಮಾಡಾಕತ್ತೀವಿ. ಯಾವ ಸಿಸ್ಟಮ್ ಅದು? ವೀಪ್ ಸಿಸ್ಟಮ್, ನೆಲದ ಮೇಲೆ ಮಾಡೋದು, ಗುಂಡು ಪದ್ಧತಿ ಅಂತ. ನೋಡ್ರಿ, ಈಗ ನೀವು ನೆಲದ ಮೇಲೆ ಮಾಡಾಕತ್ತಿದ ಮೇಲೆ ಎರೆಹುಳು ಉತ್ಪಾದನೆ ಜಾಸ್ತಿ ಆಯ್ತು. ಖಂಡಿತವಾಗಿ ಅಂದ್ರೆ ನೀವು ಉತ್ಪಾದನೆಯಲ್ಲಿ ನೀವು ಸಾಕಷ್ಟು ದೊಡ್ಡ ಪ್ರಮಾಣದ ಮಾಡ್ಲಿಕ್ಕೆ ಅನುಕೂಲ ಆಯ್ತು. ನೋಡ್ರಿ, ಆ ಬದಲಾವಣೆ ಮಾಡ್ಕೊಳ್ಬೇಕು ಅನ್ನೋದು ಇದಕ್ಕೆ. ಎಲ್ಲ ರೈತರು ಇಲ್ಲಿ ಇಲ್ಲೊಂದು ನಾನು ಪ್ರಶ್ನೆ ಕೇಳ್ತಾರೆ, ಅಲ್ಲೇ ಕುತ್ಕೊಂಡೆ ಕೇಳಕತ್ತಾರ ಈಗ ಅವ್ರ ಪ್ರಶ್ನೆ. ಏನ್ ಹೇಳ್ತಾರೆ, ನೀವು ಓಪನ್ ಲ್ಯಾಂಡ್ ನ್ಯಾಗ ಮಾಡ್ತಿದ್ಯಪ್ಪ, ನಿನ್ಗೆ ಇರಿವಿ ಬರೋದಲ್ಲೇನೋ, ಮುಂಗ್ಲಿ ಬರೋದಲ್ಲೇನೋ, ಹಂದಿ ಬರೋದಲ್ಲೇನೋ ಅಂತ ಕೇಳ್ತಾರ ಅವರು. ಎಲ್ಲ ಬರ್ತಾವು. ನಮ್ದು ಹೆಂಗೆ ಗೊತ್ತಾ, ನಮ್ಮ ಎರೆಹುಳು ತೊಟ್ಟಿ, ನಮ್ಮ ಎರೆಹುಳು ಗೊಬ್ಬರ, ನಮ್ಮ ದನ, ನಮ್ಮ ಕರ, ನಮ್ಮ ರೇಷ್ಮೆ, ನಮ್ಮ ಮನಿ, ನಾವು ಕಣ್ಣು ತೆಗೆದು ಕಾಣಬೇಕು. ನಾವು ಎಲ್ಲೇ ಒತ್ತಟೆ ಮಾಡಿ ನಾವು ಮನೆಯಾಗ ಬಂದು ಮನ್ಕೊಂಡಿದ್ದ ನಿದರ್ಶನಗಳು ಇಲ್ಲ. ಪ್ರತಿ ದಿನಾನೂ ಹೊಲದಾಗ ಮನ್ಕೊಂತೀವಿ, ಪ್ರತಿ ದಿನಾನೂ ಅವ್ರ ಆರೈಕೆ ಮಾಡ್ತೀವಿ. ನಾವು ನನ್ನ ಮಕ್ಕಳನ್ನ ಹೆಂಗೆ ಜೋಪಾನ್ ಮಾಡ್ತೀನಿ, ನಂಗೆ ರೇಷ್ಮೆ ಜೋಪಾನ್ ಮಾಡ್ತೀನಿ, ನನ್ನ ಮಕ್ಕಳನ್ನ ಹೆಂಗೆ ಜೋಪಾನ್ ಮಾಡ್ತೀನಲ್ಲ, ಹಂಗೆ ನಾನು ಎರೆಹುಳುಗಳನ್ನ ಜೋಪಾನ್ ಮಾಡ್ತೀನಿ, ನಾನು ನನ್ನ ದನಗಳನ್ನ ಜೋಪಾನ್ ಮಾಡ್ತೀನಿ. ಅದರಿಂದಲೇ ನಾನು ಅಭಿವೃದ್ಧಿ ಹೊಂದಿದ್ದು. ನಮ್ಮ ರೈತ ಬಾಂಧವರಿಗೆ ಉತ್ತರ, ಇದೇ ಉತ್ತರ. ನಾವು ನಮ್ಮ ಮನೆ ಮಕ್ಕಳನ್ನ ಹ್ಯಾಂಗ್ ಕಾಯ್ತೀವಿ, ನಮ್ಮ ಫಲನು ಕಾಯ್ಬೇಕು. ಇಲ್ಲಿ ಬಂತ, ಯಾಕೆ ಬಂತು, ಮಾಸ್ಟರ್ ಕಮ್ ಆಯ್ತು, ಮಾಸ್ಟರ್ ಮಾಡ್ಬೇಕು. ಹೆಗ್ ಬಂತ, ಯಾಕೆ ಬಂತು, ಮಾಸ್ಟರ್ ಕಮ್. ಹಂದಿ ಬಂತ, ಯಾಕೆ ಬಂತು, ನಾನು ದಿನ ಅಲ್ಲಿ ಹೋಗಿಲ್ಲ, ದಿನ ಅಲ್ಲಿ ಹೋಗಿ ಒಂದಿಟ್ಟು ಏನಾದ್ರು ಒಂದಿಟ್ಟು ಅಂತ ಕೆಲಸ ಕೆಲಸ ಮಾಡಿಬಿಟ್ಟು ಇಲ್ಲಿ ಮನುಷ್ಯ ಅದನ್ನು ತಿಳ್ಕೊಂತತಿ. ಹೌದು, ಇಲ್ಲ ಅಷ್ಟು ಒಂದೇಳೆ ಇವ್ರಿಗೆ ಬಂತು ಅಂತಂದ್ರೆ ಇವರ ಗೊಬ್ಬರ ಪಾಟ್ ಇರ್ತಾವಲ್ಲ, ಅವನೊಂದು ಹಿಂಗ್ ಬಿಚ್ ಕಾಸಿಂಗ್ ರೌಂಡ್ ಒಂದು ಪ್ಲಾಟ್ ಪಾಟ್ ಮಾಡ್ಬೇಕು. ಒಂದು ಅದಕ್ಕೊಂದು ಪ್ಲಾಟ್ಫಾರ್ಮ್ ಅಂದ್ಮೇಲೆ ಅದಕ್ಕೊಂದು ಘನತೆ ಗೌರವ ಇರ್ತದೆ. ಈಗ ಮೇಲೆ ಮಾತಾಡೋಣ ಬೇರೆ, ಕೆಳಗೆ ಕೂತು ಮಾತಾಡೋಣ ಬೇರೆ, ಮೇಲೆ ಮಾತಾಡೋಣ ಹತ್ತಿರ ಹೋಗಕ್ಕಾಗುದಿಲ್ಲ. ಹಂಗೊಂದು ಪ್ಲಾಟ್ಫಾರ್ಮ್ ಮಾಡಿಬಿಟ್ಟಿವಿ ಅಂತಂದ್ರೆ ಅಲ್ಲಿ ಏನಾಗ್ತದೆ, ಓ ಇಲ್ಲೊಂದು ಏನೋ ಒಂದು ಬಲಿ ಹಾಕಿದಾನ, ಇಲ್ಲೊಂದು ಏನೋ ಸೃಷ್ಟಿ ಮಾಡಿದಾನ, ಇವ್ರೆಲ್ಲ ಬಿಡ್ರಿ, ಮ್ಯಾಕೊಂದು ಪರಮಾತ್ಮ ಆದ್ರೂ ಇವ್ನು ದುಡ್ದಾನಂತ ಶ್ರಮದ್ರು ಏನು ಲಾಭ ಕೊಡ್ತಾನ. ಆ ತರ ನಾವು ಮಾಡ್ಕೊಂತದ್ದು ಒಂದು ಪ್ರವೃತ್ತಿ ಪ್ರೇರಣೆ ನಮ್ಮಲ್ಲಿ ಬರಬೇಕು. ಅಂದ್ರೆ ಎಷ್ಟೋ ಜನ ಆಳು ಮನುಷ್ಯರು ಕೆಲಸ ಮಾಡ್ಲಿಕ್ಕಿರ್ತಾರ, ಅವ್ರಿಗೆ ಬದುಕಿಗೆ ನೀವು ನೆಲೆ ಕೊಟ್ಟಿದ್ದೀರಾ. ಅಂದ್ರೆ ಒಬ್ಬ ಸ್ವಾಭಿಮಾನಿ ರೈತ ಯಾರು ಅಂತಂದ್ರೆ ಬಸವರಾಜ್ ವಿರೂಪಾಕ್ಷಪ್ಪ ಹುಚ್ಚಯ್ಯನವರ್ ಅವ್ರ ಹಂಗಿರ್ಬೇಕು ಅಂತ ನೀವು ಮಾಡಿ ತೋರಿಸಿರಿ. ನಮಗೆ ಈ ಒಂದು ಎಲ್ಲ ಒಟ್ಟಾರೆ ಅನುಭವದಲ್ಲ, ಈ ಹಿಂದೂ ನಮ್ಮ ಹೊಳ್ ನೋಡಿದ್ರೆ ಆ ಒಂದು ಪ್ರವಾಸ, ಆ ಒಂದು ಅಲ್ಲಿಂದ ಇಲ್ಲಿವರೆಗೆ 2000 ಇಸ್ವಿಯಿಂದ ಇಲ್ಲಿವರೆಗೆ 22 ವರ್ಷ ನೀವು ಬದುಕು ಸವಿಸ್ ಬಂದಿರಲ್ಲ, ನಿಮಗೆ ಹೆಂಗ ಅನಿಸ್ತದೆ ಈಗ? ಬಹಳ ಸಂತೋಷ ಪಟ್ಟಿದ್ದೇನೆ ಅದಕ್ಕೆ. ಹಿಂದಿಂದ ನೆನಪಿಟ್ಕೊಂಡು ನಾನು ಮುಂದೆ ಹೋಗಾಕತ್ತೇನಲ್ಲ, ನನಗೆ ಬಹಳ ಸಂತೋಷ ಇದೆ. ನಾನು ರಾಷ್ಟ್ರ ಪ್ರಶಸ್ತಿ ತಗೋಬೇಕಾದ್ರೆ ನನಗೆ ಮೂಲ ಕಾರಣ ಆಗಿದ್ದು ನನ್ನ ಕೃಷಿ. ನಾನು ಅದನ್ನು ನಾನು ಯಾವತ್ತಿರಲು ಪೂಜಿಸ್ತೇನೆ, ನಾನು ಯಾವತ್ತಿರಲು ಅದನ್ನು ಗೌರವಿಸ್ತೇನೆ. ನಾನು ಮುಂದಿನ ಜನ್ಮಾನದೊಳಗೂ ನನಗೆ ಅದು ಏನಾದರೂ ಲಾಸ್ ಬರ್ತದ ಅಂತ ಕಂಡು ಬಂದರೂ ನಾನು ಇನ್ನೊಂದು ಪರ್ಯಾಯವಾದಂಥದ್ದು ಒಂದು ಉದ್ಯಮವನ್ನು ನಾನು ಕಂಡುಕೊಳ್ತೇನೆ. ಅದೇ ಎರೆಹುಳು ಕೃಷಿ

ಸಲವಿದು ಬಸವಣ್ಣ ಸೋಬಾನ ಸಲವಿದು ಬಸವಣ್ಣ ಸೋಬಾನ ಇದ್ದನ ದುಡದೇನೆ ಸತ್ತನ ದುಡದೇನೆ ಸತ್ತ ಬೋಲೋಕ ಸಲಿವೇನೆ ಸೋಬಾನ ಕಸಲಿವೇನೆ ಸೋಬಾನ ಸತ ಬೋಲ ಕಸಲಿವೇನೆ ಸೋಬಾನ ಸತ ನೀ ಬೋಲ ಕಸಲಿವೇನೆ ಬಂಡಿಯ ಮುಂದ ಜತ್ತಿಗೆ ಬಾರಾಗಿ ದುಡದೇನೆ ಸೋಬಾನ ಜತ್ತಿಗೆ ಬಾರಾಗಿ ದುಡದೇನೆ ಸೋಬಾನ ಬಾರಾಗಿ ದುಡದೇನೆ ಸೋಬಾನ ಜತ್ತಿಗೆ ಬಾರಾಗಿ ದುಡದೇನೆ ಸೋಬಾನ ನಾ ಹೋಗಿ ಹರಗೇನೆ ನಾ ಹೋಗಿ ಬೀತೇನೆ ನಾ ಹೋಗಿ ಒಂದ ಹೊಡೆಯದಂಟ ಸೋಬಾನ ಹೋಗಿ ಒಂದ ಹೊಡೆಯದಂಟ ಹೋಗಿ ಒಂದ ಹೊಡೆಯ ದಂಟ ಸೋಬಾನ ಹೋಗಿ ಒಂದ ಹೊಡೆಯ ದಂಟ ಸೋಬಾನ ಹತ್ತಿ ಕಾಳ ಕಂದ ರಕ್ತ ಮಾರದಳ ತಿಗಿ ಬೀಳಲಿ ಮಾಲೆ ದಳ ಸೋಬಾನ ತಿಗಿ ಮಾನೆದ ಹೊಲ ಬೀಳ ಮಾನೆದ ವಾಲ ಬೀಳ ಸೋಬಾನ ತಿಗಿ ಮಾನೆದ ವಾಲ ಬೀಳ ಸೋಬಾನ ತಿಗಿ ಮಾನೆದ ನಿನ ಹೊಲ ಪಡಬಿದ್ದಾರ ನಿಮ್ಮತ್ತಿಗೆ ತಂದು ಡರು ಒಕ್ಕಲ ಮಗನ ಸೋಬಾನವ ತಿಗಿ ತಂದು ಡರು ಒಕ್ಕಲ ಮಗನ ಸೋಬಾನ ಮನಿಯ ಸಾರಿಸಿದ